ಬಿಟ್ಟು ನಂತರ ದುಃಖ ಪಡಬೇಡ, ಬಿಟ್ಟು ನಂತರ ದುಃಖ ಪಡಬೇಡ, ಆಗುವುದು ವಿನಾಶ, ಆಗುವುದು ವಿನಾಶ, ಮತ ಹಾಕ ಬನ್ನಿ. ಇದುವರೆಗೂ ಮತದಾನ ಜಾಗೃತಿ ಗೀತೆ ಕೇಳಿದಿರಿ. ರಚನೆ ಶ್ರೀ ಎಸ್ ಆರ್ ಭಟ್, ಹಾಡಿರುವವರು ಶ್ರೀಮತಿ ಸಂಗೀತಾ ವರ್ಣೇಕರ್ ಹಾಗೂ ವಿಶಾಖ್ ನಾಗಲಾಪುರ. ಇವರೊಂದಿಗೆ ಕೀಬೋರ್ಡ್ ಸಹಕಾರ ಎಡಿ ಸಿದ್ದಪ್ಪ, ತಬಲಾ ರಾಘವೇಂದ್ರ ಪ್ರಭು, ಸಂಗೀತ ಸಂಜೀವ ನಾಮಣ್ಣವರ್. ಈ ಗೀತೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆತ್ಮೀಯರಿ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ, ಎಲೆ ಅಡಿಕೆ ಹಾಗೂ ಬಾಳೆ ಕೃಷಿಯ ಅನುಭವ. ಈ ಕುರಿತು ತರೀಕೆರೆಯ ಟಿ ಕೆ ನಾಗರಾಜ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಹೆಚ್ ಎಂ ಮಹೇಶ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಟಿ ಕೆ ನಾಗರಾಜ್ ಎಂಬ ರೈತರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ನಾಗರಾಜ್ ಅವರೇ, ತಮ್ಮಲ್ಲಿ ಎಷ್ಟು ಎಕರೆ ಜಮೀನಿದೆ ಸರ್? ಒಂದು 2.5 ಎಕರೆ ಇದೆ ಸರ್. ಏನೇನು ಬೆಳ್ಕೊಂಡಿದ್ದೀರಾ ಸರ್? ಅಡಿಕೆ ಇದೆ, ಬಾಳೆ ಇದೆ, ಎಲೆ ಬೆಳ್ಳಿದೆ ಸರ್. ಈ ಅಡಿಕೆ ಬೆಳೆ ಬಗ್ಗೆ ಹೇಳಿದ್ರೆ, ಯಾವ ರೀತಿ ಪ್ರಾರಂಭ ಮಾಡಿದ್ರಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಒಂದು 15 ವರ್ಷದಿಂದ ಮಾಡ್ತಾ ಇದೀವಿ ಅಡಿಕೆ. ಈ ಬೆಳೆ ಬಂದಿದೆ, ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ಸರ್. ಸ್ವಲ್ಪ ಈ ಅಡಿಕೆ ಕೃಷಿ ಬಗ್ಗೆ ಹೇಳ್ತಾ ಇದ್ರೆ, ಎಲ್ಲಿಂದ ಅಡಿಕೆ ಸಸಿಗಳನ್ನು ತಂದ್ರೆ, ನೀವೇ ಗೋಟ್ ಮಾಡಿದ್ರು, ಅದ್ರ ಆ ಪದ್ಧತಿ ಬಗ್ಗೆ? ಇಲ್ಲ ಸರ್, ನಾವೇ ಮಾಡ್ಕೊಂಡಿದ್ದು, ಸ್ವಂತಕ್ಕೆ ನಾವೇ ಮಾಡಿದ್ದು, ನಾವೇ ಬೆಳೆದಿರೋದು ಸ್ವಂತಕ್ಕೆ. ನಾವೇ ಗೋಟ್ ತಗೊಂಡು ಸಿಕ್ಕದಾಗಿ ಪಾಕೆಟ್ ಮಾಡ್ಕೊಂಡು ನಾವೇ ಬೆಳೆದಿರೋದು ಸ್ವಂತ. ಎಲ್ಲಿಂದ ಗೋಟ್ ತಂದ್ರಿ ತಾವು? ನಾವು ಇಲ್ಲಿ ಹಳೆ ತೋಟದಿಂದ. ಸ್ವಲ್ಪ ಒಂದು 35 ವರ್ಷದ್ದು ಗಿಡ ಸರ್, ಅದಕ್ಕೆ ಏಜು. ಆ ಗಿಡದಲ್ಲಿಂದ ನಾವೇ ಸ್ವಂತಕ್ಕೆ ತಗೊಂಡ್ಬಂದು ನಾವೇ ಮೊಳಕೆ ತಗೊಂಡು ಸಸಿ ಮಾಡ್ಕೊಂಡು ನಾವೇ ಸ್ವಂತಕ್ಕೆ ಬೆಳೆದಿರೋ ಸರ್. ಸಸಿ ಮಾಡಿದ್ರಿ ಅಂತ ಹೇಳಿದ್ರೆ, ಆ ಪದ್ಧತಿ ಬಗ್ಗೆ ಹೇಳೋದಾದ್ರೆ, ಯಾವ ರೀತಿ ಸಸಿ ಮಾಡಿದ್ರಿ ಸರ್? ಅದನ್ನ ಭೂಮಿಗೆ ಹಾಕಿದ್ದು ಸರ್, ಅದು ಮೊಳಕೆ ಬಂತು. 3 ತಿಂಗಳು ಮೊಳಕೆ ಬರುತ್ತೆ ಸರ್, 100 ದಿವಸಕ್ಕೆ. ಆ ಮೊಳಕೆ ಬಂದಿದ್ದು ಮಣ್ಣು ಒಡ್ಸ್ಕೊಂಡು ಕೊಟ್ಟಿಗೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸಣ್ಣ ಕೂಡಿಸ್ಕೊಂಡು ಪಾಕೆಟ್ ತುಂಬಿ ಮಾಡಿರೋ ಸರ್. ಪ್ಯಾಕೆಟ್ಗೆ ಯಾವ ತರ ಗೊಬ್ಬರ ಕೊಟ್ರಿ, ಯಾವ ರೀತಿ ಮಣ್ಣನ್ನ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡ್ರಿ, ಎಷ್ಟು ಕೆಜಿ ಪ್ಯಾಕೆಟ್ ಅಲ್ಲಿ ಮಾಡಿರೋದು? 1 ಕೆಜಿ ಸರ್ ಮಾಡಿರೋದು. 1 ಕೆಜಿ ಪ್ಯಾಕೆಟ್ ಅಲ್ಲಿ ಒಂದು 3 ಲೋಡ್ ದನಿ ಮಣ್ಣು ಒಡಿಸ್ಕೊಂಡು 1 ಲೋಡ್ ದನಿ ಗೊಬ್ಬರ ಒಡಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಲೇಬರ್ಸ್ ತಗೊಂಡು ತುಂಬಿಸಿ ನಾವೇ ಸ್ವಂತಕ್ಕೆ ಮಾಡ್ಕೊಂಡಿರೋ ಸರ್. ಎಷ್ಟು ಗಿಡಗಳು ಮಾಡ್ಕೊಂಡ್ರಿ? ನಾವೊಂದು 5,000 ಮಾಡಿದ್ದು ಸರ್. ನಿಮ್ಮ ತೋಟಕ್ಕೆ ಹಾಕೊಂಡು ಬೇರೆಯವ್ರಿಗೆ ಕೊಟ್ಟು ಸರ್. ಬೇರೆಯವ್ರಿಗೆ ಕೊಟ್ಟು ಎಷ್ಟು ಕೊಟ್ರಿ ಬೇರೆಯವರಿಗೆ? ಬೇರೆಯವರಿಗೆ ನಮ್ಮದ್ರಲ್ಲಿ ಒಂದು 1,500 ಗಿಡ ಕಟ್ಕೊಂಡು 1,500 ಒಂದು 2,000 ಗಿಡ ಕಟ್ಟಿದ್ದೀವಿ ಸರ್ ನಮ್ದ್ರಲ್ಲಿ. ಇನ್ ಬಾಕಿ ಕೊಟ್ಬಿಟ್ಟು ಸರ್ ಒಂದು 3,000 ಗಿಡ ಬೇರೆಯವ್ರಿಗೆ ಕೊಟ್ಟು. ಇಷ್ಟು ರೇಟ್ ಎಷ್ಟಿತ್ತು ಆ ಸಮಯದಲ್ಲಿ? ಅವಾಗ ಸರ್ ಒಂದು 25,000 ರೂಪಾಯಿ ಇತ್ತು. 1,000 25,000 25 ರೂಪಾಯಿ ಒಂದು ಗಿಡ. ಅಂದ್ರೆ ಜೊತೆಗೆ ನಿಮ್ಗೆ ಆದಾಯನೂ ಬರಲಿ ಅಂತ. ಆದಾಯನೂ ಬರಲಿ ಅಂತೇಳಿ ನಾವು ಸ್ವಲ್ಪ ಮಾಡ್ಕೊಂಡಿದ್ವಲ್ಲ ಸರ್, ಹಂಗೆ ನಾವು ಹಾಕೊಂಡು ಮಿಕ್ಕಿದ್ ಕೊಟ್ಬಿಟ್ಟು. ಅಂದ್ರೆ ಬೀಜ ಎಲ್ಲ ನಿಮ್ಮ ತೋಟದ್ದೇ ಅಂತ? ಇಲ್ಲ ಸರ್, ನಮ್ಮ ತೋಟದಲ್ಲಿ ಬೇರೆ ಕಡೆಯಿಂದ ತಗೊಂಡ್ಬಂದಿದ್ದು ನಾವು. ಇಲ್ಲೆಲ್ಲ ಬುಕಂಬೂದಿ ಗಿಡಗಳು ಅಂತ ಹೇಳ್ತಾರೆ ಕೆಲವರು. ಇಲ್ಲ, ನಮ್ಮಲ್ಲೇ ತಗೊಂಡಿದ್ದು, ನಮ್ಮ ತರೀಕೆರೆಯಲ್ಲೇ ಟೌನ್ ವ್ಯಾಪ್ತಿ ಒಳಗೆ ತಗೊಂಡಿದ್ದು. ನಂತರವಾಗಿ ಯಾವ ರೀತಿ ಭೂಮಿನ ಹದಗೊಳಿಸ್ಕೊಂಡ್ರಿ ಇದನ್ನ ನೆಡಬೇಕಾದಕ್ಕಿಂತ ಮುಂಚಿತವಾಗಿ ಗಿಡನೆಲ್ಲ ಯಾವ ತರ ಸಾಕೊಂಡ್ರಿ ಚಿಕ್ಕ ಗಿಡಗಳನ್ನ? ಚಿಕ್ಕ ಗಿಡ ಎಲ್ಲ ಸ್ಪ್ರಿಂಕ್ಲರ್ ಇದು ಜಗ್ಗಲ್ಲಿ ನೀರಿಡದೆ ಒಯ್ತಿದ್ವು ಅಲ್ಲ ಸರ್, ಪೈಪ್ ಲೈನ್ ಪೈಪ್ ಇಟ್ಕೊಂಡು ನೀರ ಹಿಡಿತಿದ್ವು ಪ್ಯಾಕೆಟಿಗೆ, ಆತರ ಇಡ ಸಾಕಿದ್ದು ಸರ್. ಎಷ್ಟು ವರ್ಷ ಸಾಕೊಂಡ್ರಿ ಅದು? ಸರ್ ಒಂದ 10-11 ತಿಂಗಳಿಗೆ ಗಿಡ ಮೊಳಕೆ ಮಾಡೋದು. ಒಂದು 3 ತಿಂಗಳು ಆ ಮೊಳಕೆ ತುಂಬಿ ಒಂದು 10 ತಿಂಗಳಿಗೆ 11 ತಿಂಗಳಿಗೆ ಬಂದ್ಬಿಡುತ್ತೆ ಸರ್ ನಡಕ್ಕೆ. ಅವಾಗ ಅದನ್ನ ನೀವು ತೋಟಕ್ಕೆ ಹಾಕ್ತೀವಿ. ನಾವು ತೋಟಕ್ಕೆ ಹಾಕೊಂಡು ಸರ್ ತೋಟ ಯಾವ ರೀತಿ ಸಿದ್ಧಪಡಿಸ್ಕೊಂಡಿರ್ತಾವ? ಆಮೇಲೆ ಅದನ್ನೆಲ್ಲ ಗೇಮಿ ಮಾಡಿ ನೀಟಾಗೆಲ್ಲ ಬ್ಯಾಸೆ ಹೊಡ್ಸ್ಕೊಂಡು ನೀಟಾಗೆಲ್ಲ ಗೇಮಿ ಮಾಡ್ಕೊಂಡು ಆಮೇಲೆ ಗುದ್ಲಿ ಒಳಗೆ ಗುಂಡಿ ತೆಗೆಸ್ಕೊಂಡು ಆಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಗಿಡ ನೆಟ್ಟಿರ ಸರ್. ಗಿಡ ನೆಟ್ಟಿ ಎಕರೆಗೆ ಎಷ್ಟು ಗಿಡ ಕೂರಿಸಿದ್ರಿ? ಎಕರೆಗೆ ಒಂದ 500 ಗಿಡ ಸರ್. 9 ಅಡಿ ದಾಯಕ 500 ಗಿಡ. ಯಾವ ಮಾದರಿಯಲ್ಲಿ ಸಾಲ್ ಮಾಡಿದಿರಿ? ಜಿಗ್ ಜಾಗ್ ಮಾದರಿನೋ ಅಥವಾ ಡೈರೆಕ್ಟ್ ಸಾಲ್? ಇಲ್ಲ ಸರ್, ನಾವು ತಂತಿ ಒಳಗೆ ಇದ್ ಮಾಡ್ಕೊಂಡು ಟೇಪ್ ಹೊಡ್ಕೊಂಡು ಅಳತೆಗೆ 9 ಅಡಿ ದಾಯಕ್ಕೆ ಮಾಡ್ರಿ ಸರ್. ಅದರಿಂದ ಏನ್ ಉಪಯೋಗ ಏನಾಗುತ್ತೆ ಅಂತ ಹೇಳ್ತೀರಿ ನೀವು? 9 ಅಡಿ ದಾಯಿ, ಕೆಲವರು 8 ಅಡಿ ದಾಯಕ್ಕೂ ಇಡ್ತಾರೆ. ಕೆಲವರು 8 ಅಡಿ ದಾಯಕ್ಕೆ ಇಡ್ತಾರೆ ಅಂದ್ರೆ ಸೋಲೆ ಆಗುತ್ತೆ ಅಂತ ಹೇಳಿ ನಮ್ಮಲ್ಲೆಲ್ಲ 9 ಅಡಿ ದಾಯಕ್ಕೆ ಮಧ್ಯದಲ್ಲಿ ಕಾರ್ಯಕ್ರಮ ಒಂದ 25 ವರ್ಷ ದಾಟಿದ ತಕ್ಷಣ ಒಳಗಡೆ ಇನ್ನೊಂದು ಗಿಡ ಹಾಕ್ಬೋದು ಅಂತ ಹೇಳಿ ಆತರ ಮಾಡಿ ಸರ್. ನಾವು ದೂರ ದೂರ 9 ಅಡಿ ದಾಯ ಇದ್ರೆ ಒಳಗಡಿಕೆ ಇನ್ನೊಂದ 25-30 ವರ್ಷ ಅಂದಾಗ ಮತ್ತೊಂದು ಗಿಡ ನೆಡಬಹುದು ಅಂತ ಆತರ ಮಾಡಿ ಸರ್. ನಾವು ಗಿಡ ನಿರ್ವಹಣೆಯಲ್ಲಿ ಯಾವ ತರ ಮಾಡಿದ್ರೆ ನೆಟ್ರಿ ಫಸ್ಟ್ಗೆ ನಂತರವಾಗಿ? ಫಸ್ಟ್ ನೆಟ್ಟು ಸಹ ನೆಟ್ಟಿ ಮಳೆಗಾಲದಲ್ಲಿ ನೆಟ್ಟಿದ್ದು, ಮಳೆಗಾಲದಲ್ಲಿ ನೀರಿಂದೇನು ಇರಲಿಲ್ಲ. ಬೇಸಿಗೆ ಡಿಸೆಂಬರ್ ನಂತರ ತಡಾದ್ಮೇಲೆ ಡ್ರಿಪ್ಪಿನೆಲ್ಲ ಮಾಡ್ಕೊಂಡು ನೀರಲ್ಲಿಗೆ ಡ್ರಿಪ್ ಅಲ್ಲಿ ಕಳಿಸೋದು ಸರ್. ನೀರು ಗೊಬ್ಬರ ಯಾವ ರೀತಿ ಕೊಡ್ತೀರಾ? ದನಿ ಗೊಬ್ಬರ ಕೊಟ್ಟಿದ್ದು ಸರ್, ಹಾಕ್ಬೇಕಾರೆ ದನಿ ಗೊಬ್ಬರ ಕೊಟ್ಟು ಆಮೇಲೆ ಒಂದ 10 ತಿಂಗಳಿಗೆ ಮತ್ತೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಸರ್. ಮೇಲ್ಗಡೆ ವರ್ಷಕ್ಕೆ ಎಷ್ಟು ಬಾರಿ ಗೊಬ್ಬರ ಕೊಟ್ಟಾಗ? ಒಂದೇ ಸರಿ ಸರ್, ವರ್ಷಕ್ಕೊಂದ್ಸತಿ ಕೊಟ್ಟಿಗೆ ಗೊಬ್ಬರ ಕೊಡ್ತಿದ್ದು ಸರ್. ಬೇರೆ ಸರ್ಕಾರಿ ಗೊಬ್ಬರಗಳನ್ನ ಏನಾದ್ರು? ಸರ್ಕಾರಿ ಗೊಬ್ಬರ ಸ್ವಲ್ಪ ಕೆಂಪಾಯ್ತು ಅಂದ್ರೆ ಅದ ಸ್ವಲ್ಪ ಕೊಟ್ಟು ಇದ್ ಮಾಡ್ಕೊಂಡಿದ್ದೀವಿ ಸರ್. ಸ್ವಲ್ಪ ಕೊಡ್ತೀವಿ, ಅಷ್ಟೊಂದು ಜಾಸ್ತಿ ಕೊಡಲ್ಲ, ಕೊಟ್ಟಿಗೆ ಗೊಬ್ಬರ ಜಾಸ್ತಿ. ಅಂದ್ರೆ ಈ ಭಾಗದ ವಾತಾವರಣಕ್ಕೆ ಯಾವ ತರ ಮಣ್ಣು ನಿಮ್ದು ತೋಟದಲ್ಲಿ ಇರ್ತಕ್ಕಂಥದ್ದು? ನಮ್ದು ಸರ್ ಈಗ ಕೆರೆ ಮಣ್ಣು ಒಡ್ಸಿದ್ರೆ ಸ್ವಲ್ಪ ಬರುತ್ತೆ ಅಂತ ಹೇಳಿ ಕೆರೆ ಮಣ್ಣು ಒಡಿಸಿ ಸ್ವಲ್ಪ ಬೆಳೆ ತಾಂಡಿದ್ವಿ ಸರ್. ನಾವು ಕೆರೆ ಮಣ್ಣು ಒಡಿಸಿ ಅಂದ್ರೆ ಈ ಕೆರೆ ಮಣ್ಣು ಒಡಿಸೋದ್ರಿಂದ ಬೇರುಗಳು ಮುಚ್ಕೊಳ್ತವೆ, ಅವಾಗ ರೋಗಗಳು ಬರ್ತವೆ ಅಂತಾರೆ. ಕೆರೆ ಮಣ್ಣಿಗೆ ಸ್ವಲ್ಪ ಟಚ್ ಆಗುತ್ತೆ ಅಂತ ಹೇಳಿದ್ರು ಸರ್. ಅದನ್ನ ನಾವು ಅನುಭವ ಇಲ್ಲ, ಒಡಿಸ್ಬಿಟ್ಟು ಸ್ವಲ್ಪ ಗಿಡ ಎಲ್ಲ ಈಗ ಗೊತ್ತಾಗ್ತದೆ ಸರ್. ಸ್ವಲ್ಪ ಹೋಗೋದು ಅದೆಲ್ಲ ಸುಳೆ ರೋಗ ಅದೆಲ್ಲ ಬರ್ತಾ ಇದೆ ಸರ್. ಕೆರೆ ಮಣ್ಣಿಂದ ಬರ್ತಾ ಇತ್ತು, ಈ ಗೊಬ್ಬರದಿಂದ ಬರ್ತಾ ಇತ್ತು ಏನಂತ ಗೊತ್ತಿಲ್ಲ ಸರ್. ಅದನ್ನ ಅಂದ್ರೆ ಉಸಿರಾಡಕ್ ಆಗಲ್ಲ ಗಿಡಗಳಿಗೆ, ಹಾಗಾಗಿ ಆತರ ಜಾಸ್ತಿ ಒಡಿಸಿದ್ರೆ ಆತರ ಆಗುತ್ತೆ ಅಂತಾರೆ. ಕಡಿಮೆ ಒಡಿಸಿದ ಗಿಡನು ಹಂಗಾಗ್ತಾಯಿ ಸರ್, ಸ್ವಲ್ಪ ಸುಳೆ ರೋಗ ಏನೇನಾಗಿ ಹೋಗ್ತಾ ಇದೆ ಗಿಡ. ಅದು ಅದಕ್ಕೇನೇನು ತಾವು ನಿರ್ವಹಣೆ ಕ್ರಮಗಳನ್ನ ಏನೇನು ತಗೊಂಡಿದ್ರಿ? ಅದೇನ್ ಮತ್ತೇನ್ ಮಾಡಿಲ್ಲ ಸರ್. ನಾವು ಅದೇ ಗೊಬ್ಬರನೇ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ, ಗೊಬ್ಬರ ಹಾಕ್ಸ್ತಿದೀವಿ, ದನಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕ್ಸ್ತಿವಿ. ಅದ್ ಬಿಟ್ರೆ ಇನ್ನೇನು ಗೌರ್ಮೆಂಟ್ ಗೊಬ್ಬರನು ಹಾಕ್ತಿವಿ ಸರ್. ಯಾವ್ದ್ರಿಂದ ಆತರ ಆಗ್ತೈತಿ ಅಂತ ಗೊತ್ತಾಗ್ತಾ ಇಲ್ಲ. ನೀರನ್ನ ಎಷ್ಟು ಬಾರಿ ಕೊಡ್ತೀರಾ, ಯಾವ ರೀತಿ ಕೊಡ್ತೀರಾ ನೀರನ್ನ? ನೀರನ್ನ ಒಂದು ತ್ಯಾವಾಂಶಕ್ಕೆ ಕೊಡ್ತೀವಿ ಸರ್. ಒಂದ್ 3-4 ಗಂಟೆ ಟೈಮಲ್ಲಿ ಒಂದು ನೆನೆಯಂಗೆ ಕೊಟ್ಬಿಡ್ತೀವಿ ಸರ್. ಗುಣಿಸುತ್ತ 15 ದಿನಕ್ಕೆ ಒಂದ್ಸಲ, ತಿಂಗಳಿಗೆ ಒಂದ್ ಬಾರಿ ಕೊಡ್ತೀರಾ? ಒಂದ್ ತಿಂಗಳಿಗೆ ಒಂದ್ ಬಾರಿ ಸರ್ ಕೊಡ್ತೀವಿ. ನಮ್ದು ಸ್ವಲ್ಪ ಶೀತದ ಜಾಗ, ತಗ್ಗಿಂದು ಶೀತದ ಒತ್ತಡ ಜಾಸ್ತಿ ಇದೆ. ಅದು ನೀರು ಜಾಸ್ತಿ ಹೊಡೆದ್ಬಿಟ್ರೆ, ನೀರು ಜಾಸ್ತಿ ಕೊಟ್ಬಿಟ್ರೆ ಅಂತ ಆರೋಗ್ಯ ಇರಲ್ಲ ಗಿಡ. ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗಿ ಒಂದ್ ತಿಂಗಳ ನಂತರ ಕೊಡ್ತೀವಿ ಸರ್. ನಾವು ಅಂದ್ರೆ ಶೀತ ಜಾಸ್ತಿ ಇದ್ದಾಗ ರೋಗಗಳ ಬಾಧೆ ಜಾಸ್ತಿ ಅಂತಾರೆ. ನಿಮ್ ತೋಟದಲ್ಲಿ ಯಾವ ರೀತಿಯಾದ ರೋಗಗಳು ಕಂಡು ಲಕ್ಷಣ? ಆತರ ರೋಗ ಅಂತಂದ್ರೆ ಸರ್, ನಾವೆಲ್ಲ ಟ್ರೆಂಚ್ ಹೊಡೆದ್ ಬಿಡಿದೀವಿ ಸರ್. ಒಂದ್ 2-2 ಸಾಲಿಗೆ 3-3 ಸಾಲಿಗೆ ಟ್ರೆಂಚ್ ಹೊಡೆದ್ ಬಿಡಿದೀವಿ. ಶೀತ ನಾವೇ ಹೊರಗಡೆ ಕಳಿಸ್ಬೇಕು ನೀರು. ಆತರ ಸರ್ ಈಗ ಆರೋಗ್ಯನೇ ಇಲ್ಲ ಭೂಮಿ. ಆತರ ನಾವೇ ಈಗ ಇಟಾಚಿ ಒಳಗೆ ಸಣ್ಣ ಇಟಾಚಿ ಇದೆ ಸರ್, ಅದರಲ್ಲಿ ಟ್ರೆಂಚ್ ಹೊಡೆದ್ ಬಿಡಿದೀವಿ. ಟ್ರೆಂಚ್ ಹೊಡೆದು ಸೀಪೇಜ್ ಎಲ್ಲ ಹೊರಗಡೆ ಕಳಿಸ್ಬಿಡ್ತೀವಿ. ಅಂದ್ರೆ ಭೂಮಿ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಏನಕ್ಕೋಸ್ಕರ ನೀವು ಭೂಮಿ ಆರೋಗ್ಯ ಯಾವ ರೀತಿ ಕಾಪಾಡ್ಕೊಂತ ಬರ್ತಾ ಇದೀರ? ಅದೇ ಸರ್, ಟ್ರೆಂಚ್ ಹೊಡೆದೇ ಸ್ವಲ್ಪ ಭೂಮಿ ಎಲ್ಲ ಆರೋಗ್ಯ ಮಾಡ್ಕೊಂಡಿದೀವಿ. ಶೀತ ಜಾಸ್ತಿ, ಅದರಲ್ಲಿ ಮಳೆ ಜಾಸ್ತಿ ಆಗ್ಬಿಡ್ತಲ್ಲ ಈ ಸತಿ. ಶೀತದ ಅಂಶ ಜಾಸ್ತಿ ಆಗಿ ಸ್ವಲ್ಪ ಬೆಳೆನೂ ಕಡಿಮೆ ಆಯ್ತು ಈ ಸತಿ. ಮಳೆಗಾಲ ಜಾಸ್ತಿ ಆಯ್ತು ನೋಡ್ರಿ, ಭಾರಿ ಒತ್ತಡ ಜಾಸ್ತಿ ಆಯ್ತು ಒಳಗಡೆ ಭೂಮಿ ಎಲ್ಲ ಬೀಜಿ ಬೀಜಿನ ನೀರು. ಆ ವಿಚಾರಕ್ಕೆ ಸ್ವಲ್ಪ ಬೆಳೆನೂ ಕಮ್ಮಿ ಆಯ್ತು ಸರ್. ಈಗ ಕಳೆಗಳ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತೀರ? ಅದೇ ಸರ್, ಕಳೆ ನಿರ್ವಹಣೆ ಅಂದ್ರೆ ಸ್ವಲ್ಪ ಬ್ಯಾಸೆ ಹೊಡಿಸ್ತೀವಿ. ಈಗ ಔಷಧಿ ಬೇರೆ ಬಂದಿದೆಯಲ್ಲ ಸರ್, ಔಷಧಿನ ಹೊಡೆದ್ ಬಿಡ್ತೀವಿ. ಈಗ ಏನ್ ಮಾಡಿದಾರಲ್ಲ ಆತರ, ಕಂಟ್ರೋಲ್ ಮಾಡಕ್ಕಲ್ಲ, ಲೇಬರ್ಸ್ ಎಲ್ಲ ಸಿಗಲ್ಲ ಅಂತೇಳಿ ಒಂದ್ ಟೈಮ್ ಹೊಡ್ಕಂತೀವಿ ಸರ್. ಔಷಧಿನ ಹೊಡಿತೀವಿ, ಬ್ಯಾಸೆನ ಹೊಡಿಸ್ತೀವಿ ಸರ್. ಅದರಿಂದ ತಮಗೆ ಭೂಮಿ ಫಲವತ್ತತೆ ಹಾಳಾಗುತ್ತೆ ಅಂತಾರೆ, ಅದಕ್ಕೋಸ್ಕರವಾಗಿ ವೀಡ್ ಕಟರ್ ಎಲ್ಲ ಬಂದಿದೆ, ಅದನ್ನ ಉಪಯೋಗಿಸ್ತಲ್ವ ತಾವು? ಅದೇನ್ ತಾಂಡಿಲ್ಲ ಸರ್, ಈಗ ಸದ್ಯಕ್ಕೆ ತಗೊಂಡ್ಬೇಕು, ತಗೊಂಡ್ ಮಾಡ್ತೀವಿ ಸರ್. ಔಷಧಿ ಏನ್ ಜಾಸ್ತಿ ಹೊಡ್ಸಕ್ ಹೋಗಲ್ಲ, ಮುಂದೆ ಹುಷಾರಾಗಿ ಈಗ ಅದೆಲ್ಲ ತಗೊಂಡ್ ಮಾಡಿಸ್ಬೇಕು ಸರ್. ಈಗ ಈ ಅಡಕೆ ಅಂತಂದ್ಮೇಲೆ ರೋಗಗಳು ಇದ್ದೇ ಇರ್ತವೆ, ಯಾವ್ಯಾವ ರೋಗಗಳು ಬಂತು ತಮ್ಮ ಒಂದು ಜಮೀನಲ್ಲಿ? ರೋಗ ಅಂದ್ರೆ ಸರ್, ಅದನ್ನೇ ಸುಳೆ ರೋಗ ಒಂದು ಸ್ಟಾರ್ಟ್ ಆಗಿದೆ ಸರ್. ಗರಿಯೆಲ್ಲ ಕುಲ್ಟ್ ಆಗುತ್ತೆ, ಗರಿಯೆಲ್ಲ ಕುಲ್ಟ್ ಆಗಿ ಸ್ವಲ್ಪ ಬೇರಿನ ಅಂಶ ಕಡಿಮೆ ಇರುತ್ತೆ ಅದರಲ್ಲಿ. ಅದು ಗಿಡ ಹಿಂಗ್ ಕುಲ್ಟಾ ಇರ್ತಲ್ಲ ಸರ್, ಅದರಲ್ಲಿ ಬೇರಿನ ಅಂಶ ಕಡಿಮೆ ಇರುತ್ತೆ. ಬೇರೆ ಗಿಡ ಚೆನ್ನಾಗಿ, ಬೇರೆ ಇದ್ದಿದ್ ಗಿಡ ಚೆನ್ನಾಗಿರುತ್ತೆ, ಈ ಗಿಡ ಕುಲ್ಟಾಗಿರ್ತಿತ್ತಲ್ಲ ಅದ್ರಲ್ಲಿ ಬೇರಿನ ಅಂಶ ಕಡಿಮೆ ಇರುತ್ತೆ. ಅದ್ ಯಾತ್ರಿಂದ ಆಗ್ತಾ ಇತ್ತೆ ಅನ್ನೋದು ಗೊತ್ತಿಲ್ಲ ಸರ್. ಅದು ಕೃಷಿ ಅಧಿಕಾರಿಗಳನ್ನೇನು ಭೇಟಿ ಮಾಡಿಲ್ಲ? ಅವ್ರಿಗೇನ್ ಭೇಟಿ ಮಾಡಿಲ್ಲ ಸರ್. ನಾವು ಕೃಷಿ ಅಧಿಕಾರಿಗಳಿಗೇನ್ ಭೇಟಿ ಆಗಿಲ್ಲ. ನಾವೇ ಈ ತರ ಗೊಬ್ಬರ ಗಿಬ್ಬರ ಹಾಕ್ತಿವಲ್ಲ, ಅದರಿಂದ ಏನ್ ಪ್ರಾಬ್ಲಮ್ ಆಯ್ತು, ಮಣ್ಣಿಂದ ಪ್ರಾಬ್ಲಮ್ ಆಯ್ತು ಅಂತೇಳಿ ನಾವೇ ತಿಳ್ಕೊಂಡು ಪಕ್ಕಕ್ಕೊಂದು ಗಿಡ ನೆಟ್ಬಿಡ್ತೀವಿ, ಅದನ್ನೇ ಎತ್ತಲೇ ಬೆಳೆದ್ ಬಿಡ್ತೀವಿ ಸರ್. ಅದು ಹೆಂಗಾಯ್ತು ಏನೋ ಬೆಳೆನೂ ಬಿಡಲ್ಲ ಸರ್, ಅದು ಸ್ವಲ್ಪ ವೀಕ್ ಆಗ್ಬಿಡ್ತೈತಿ. ಅಂದ್ರೆ ಹೆಚ್ಚು ಹೆಚ್ಚು ತಾವು ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟಾಗ ಈ ರೀತಿಯ ಪರಿಣಾಮಗಳು ಆಗ್ತವೆ ಅಂತ ಕೇಳ್ಪಟ್ವಿ. ರಾಸಾಯನಿಕ ಗೊಬ್ಬರದಿಂದ ಆಗಿತ್ತೋ ಸರ್ ಯಾತ್ರಿಂದ ಆಗಿತ್ತೋ ಗೊತ್ತಿಲ್ಲ ಸರ್, ಕೆರೆ ಮಣ್ಣಿಂದಲೂ ಪ್ರಾಬ್ಲಮ್ ಆಯ್ತು ಅನ್ನೋದು ಡೌಟ್ ಇದೆ ಸರ್. ಇದು ಕೆರೆ ಮಣ್ಣಿಂದಲೂ ಸ್ವಲ್ಪ ಅದು ನೀರಲ್ಲೇ ಇರುತ್ತೆ ಮಣ್ಣು, ಬಿಸಿಲಲ್ಲಿ ಲಾರ್ವೆ ಬರಲ್ಲ ಸರ್, ಒಣಗಿರಲ್ಲ ಅದು. ಅದನ್ನ ಹೊಡ್ಸ್ಬಿಟ್ರೆ ಸ್ವಲ್ಪ ಹೊಡ್ಸ್ಬೇಕು, ಜಾಸ್ತಿ ಹೊಡ್ಸ್ಬಿಟ್ರೆ ಸ್ವಲ್ಪ ಆರೋಗ್ಯ ಸಿಗಲ್ಲ, ಬೇರೆ ಇನ್ನುಂಶ ತಗೊಳಕ್ ಬಿಡಲ್ಲ ಅದ್ರು. ಆಮೇಲೆ ಸ್ವಲ್ಪ ತ್ಯಾವ ಇದ್ದಾಗ ಟ್ಯಾಕ್ಟರ್ ಹೊಡ್ಸ್ಬಿಡ್ತೀವಿ, ಎಲ್ಲ ಇಸಿಗೆ ಬಿಡ್ತಿತ್ತು ಬೇರು, ಬೇರೆ ಇನ್ನುಂಶ ಟ್ಯಾಕ್ಟರ್ ಎಲ್ಲ ತುಳಿದ್ ಬಿಡ್ತಿತ್ತು ಅದನ್ನ ಬೇರು ಆಗಕ್ಕೆ ಬಿಡಲ್ಲ. ಆ ರೀತಿ ಆಗಿತ್ತೋ ಯಾವ ರೀತಿ ಆಗುತ್ತೆ ಅಂತ ಗೊತ್ತಿಲ್ಲ ಸರ್. ಅದನ್ನ ನಮ್ಮ ರೈತರಿಗೆ ಏನಾತರ ಒಟ್ಟಿನಲ್ಲಿ ಈಗ ಎಲ್ಲ ಇಷ್ಟೆಲ್ಲ ಕಷ್ಟಗಳಿದ್ರು ನಿರ್ವಹಣೆ ಯಾವ ತರ ಮಾಡಿ ನೀವು ಈಗ ತಗೋತಾ ಇದೀರ? ಅದನ್ನೇ ಸರ್, ಕೊಟ್ಟಿಗೆ ಗೊಬ್ಬರನೇ, ಈ ತರ ಟ್ರಂಚ್ ಹೊಡಿಯೋದು ಈ ತರ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹಂಗ ಆರೋಗ್ಯ ಮಾಡ್ಕೊಂಡು ತಾಂತಾ ಇದೀವಿ ಸರ್. ಇಳುವರಿ ಪ್ರಾರಂಭವಾಯ್ತಾ? ಇಳುವರಿ ಸ್ವಲ್ಪ ಈ ಸತಿ ಕಡಿಮೆ ಆಗಿದೆ ಸರ್, ಪರವಾಗಿಲ್ಲ ಇರೋ ಇಳುವರಿ. ಆದ್ರೆ ಮುಂಚೆ ಹೋಲ್ಸ್ಕೊಂಡ್ರು ಇವತ್ತಿಂದಕ್ಕೂ ಏನ್ ವ್ಯತ್ಯಾಸ ಕಾಣ್ತಾ ಇದ್ದೀರಾ? ಅದೇ ಮಳೆ ಜಾಸ್ತಿ ಆಯ್ತಲ್ಲ ಸರ್, ಈ ಸತಿ ಕಡಿಮೆ ಆಯ್ತು ಸರ್. ಹೋಸತಿ ತುಂಬಾ ಚೆನ್ನಾಯ್ತು. ಎಷ್ಟು ಬಂದಿತ್ತು ಸರ್? ಹೋಸತಿ 100% ಗೆ ಸರ್, ಈಗ ಒಂದ್ 25% ಕಮ್ಮಿ ಆಯ್ತು ಸರ್. ಈಗ ಹೋಸತಿ ಒಂದ್ 100 ಬಂದಿತ್ತು, ಈ ಸತಿ 100 25% ಕಮ್ಮಿ ಆಯ್ತು ಸರ್. ಎಕರೆಗೆ 75 ಕ್ವಿಂಟಲ್ ಅಲ್ಲ, ಎಕರೆಗೆ ಒಂದ್ 50 ಚೀಲ, ಒಂದ್ 50 ಕ್ವಿಂಟಲ್ ಬರುತ್ತೆ ಸರ್. ಒಂದ್ 2.5 ಎಕರೆಗೆ ಒಂದ್ ಹೋದ ವರ್ಷ ಒಂದ್ 125 ಏನೋ ಕೊಯ್ದಿತ್ತು ಸರ್, ಈ ಸತಿ ಕಡಿಮೆ ಆಗ್ಬಿಡ್ತು. ನೀವೇ ಚೇಣಿ ಮಾಡೋದು? ನಾವೇ ಸ್ವಂತ ಬೇಸ್ಕಂತೀವಿ ಸರ್, ನಾವೇ ಸ್ವಂತ ಬೇಸ್. ಖರ್ಚಾಗಲ್ವಾ? ಖರ್ಚಾಗುತ್ತೆ ಸರ್, ಮಾಡ್ಬೇಕಲ್ಲ, ಏನ್ ಮಾಡಿ, ಬೇರೆ ಕೆಲಸ ಇರಲ್ಲ, ಅದನ್ನೇ ಸ್ವಲ್ಪ ಮಾಡ್ಕೊಂತ ಹೋಗ್ತಿವಿ ಸರ್. ಲೇಬರ್ಸ್ ಹಂಗ ಹಿಂಗ ಕರ್ಕೊಂಡು ಕಷ್ಟ, ನಾವೇ ಮನೆಯಲ್ಲ ಸ್ವಲ್ಪ ಮಾಡ್ಕೊಂಡು ಹೋಗ್ತಿವಿ. ಹೋದ ಒಂದ್ 2-3 ತಿಂಗಳಿಂದ ಒಳ್ಳೆ ರೇಟ್ ಇತ್ತು, ಈಗ ಸಡನ್ ಆಗಿ ಡೌನ್ ಆಗಿದೆ, ಏನಂತೀರ ಅದಕ್ಕೆ? ಅದೇ ಸರ್, ರೈಟು, ಲೇಬರ್ಸ್ ಎಲ್ಲ ತುಂಬಾ ಖರ್ಚಾಗಿದೆ ಸರ್, ಏಕ್ದಮ್ ಕಡಿಮೆ ಆಗಿದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್. ತುಂಬಾ ಕಷ್ಟ ಈಗ, ಒಳಗ್ ಬಂದ್ಬಿಡ್ತಿ ವ್ಯಾಪಾರ, ಈಗ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್. ಅಂದ್ ಎಲ್ಲಿ ಕೊಡ್ತೀರ ಅಡಿಕೆನ? ಎಲ್ಲ ಮಾಡಿದ್ರೆ ಮಾರ್ಕೆಟ್ ಕೊಡ್ತೀವಿ ಸರ್. ಎಪಿ ಶೇರು ಇದೆಯಲ್ಲ ಸರ್, ತೋಟಕ್ಕೆ ಮಂಡಿ ಇದೆಯಲ್ಲ, ಅಲ್ಲಿ ಬಿಡ್ತೀವಿ ಸರ್, ಇಲ್ಲಿ APMC ಮಂಡಿಗೆ ಬಿಡ್ತೀವಿ ಸರ್. ಯಾವ ರೀತಿ ರೇಟ್ ಕೊಡ್ತಾರ ಅವರು? ಅದೇ ರೇಟ್ ಇದ್ದಂಗೆ ಕೊಡ್ತಾರೆ ಸರ್. ಅವರು ಸಂತೆಲ್ಲೆಲ್ಲ ರೈಟ್ ಹೆಂಗ್ ಆಗುತ್ತೆ ಹಂಗ ತಾಂತಾರೆ, ಇಲ್ಲಿ ಮಂಡಿಲಿ ಎಷ್ಟು ಬರೀತಾರೆ ಆ ರೈಟ್ ಹಾಕೊಡ್ತಾರೆ ಸರ್. ಇವತ್ತಿನ ರೇಟ್ ಎಷ್ಟಿದೆ ಅಂತ ಹೇಳ್ತೀರಿ? ಹೋದ ವರ್ಷ 47-48 ಹಿಂಗಾಯ್ತು ಸರ್ ಹೋದ ವರ್ಷ ಈ ಟೈಮಲ್ಲಿ. ಈ ಸತಿ ಕಡಿಮೆ ಆಗ್ಬಿಡಿ ಸರ್, ಈ ಸತಿ. ಅದನ್ನ ಹೆಂಗಾಗುತ್ತೆ ಏನು, ರೈತರಿಗೆ ಹಿಂಗ ಆಗ್ಬಿಡ್ತಲ್ಲ, ಒಳಗಡೆ ವ್ಯಾಪಾರ ಈ ತರ ಆಗ್ಬಿಡ್ತಲ್ಲ, ಲೇಬರ್ಸ್ ಎಲ್ಲ ತುಂಬಾ ಖರ್ಚು, ಹೆಂಗ್ ಮಾಡೋದು ಅಂತ ಹೇಳಿ ಅದನ್ನೇ ಒಂಥರ ಇದಾಗ್ಬಿಡಿ ಸರ್, ಬೇಜಾರಾಗಿ ಹೋಗ್ಬಿಡಿದೆ. ಎಷ್ಟು ಬಂತು ಖರ್ಚು ತಮಗೆ 2 ಎಕರೆಗೆ? ಒಂದ್ 2 ಎಕರೆಗೆ ಸರ್ ಈಗ ಹೆಚ್ಚು ಕಮ್ಮಿ ಒಂದೂವರೆ 2 ಲಕ್ಷ ರೂಪಾಯಿ ಬರುತ್ತೆ ಸರ್ ಖರ್ಚು. ಮಾಡ್ದಂಗೆಲ್ಲ ಇದೆ ಸರ್ ಅವ್ರ ವರ್ಷ. ಇದು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕ್ಸಿದ್ರೆ ಕಾಸ್ಟ್ಲಿ ಬರುತ್ತೆ ಸರ್. ಅದೆಲ್ಲ ಮಾಡ್ಬೇಕು, ಬೆಳೆ ಚೆನ್ನಾಗ್ ಬರ್ಬೇಕು ಅಂದ್ರೆ ಮಾಡ್ಲೇಬೇಕು, ಅದನ್ನೆಲ್ಲ ಖರ್ಚು ಮಾಡ್ಬೇಕು. ಕೆಲವ್ರು ಅಷ್ಟು ಮಾಡಲ್ಲ, ನಾವು ಮಾಡಿದ್ವಿ ಸರ್, ಒಂದ್ 2 ಲಕ್ಷ ರೂಪಾಯಿ ಮಾಡಿದೀನಿ. ನೀವೇನ್ ಬೋರ್ಗಿರ್ ಹಾಕ್ಸಿಲ್ಲ? ಇಲ್ಲ ಸರ್, ಹಳೇದೇ ಇತ್ತು ಬೋರು, ಈ ಸತಿ ಏನ್ ಹಾಕ್ಸಿಲ್ಲ. ಒಟ್ಟಲ್ಲಿ ಖರ್ಚು ಮಾಡದಷ್ಟು ಆದಾಯ ಇದೆ? ನಾವ್ ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ಇದೆ ಸರ್. ಅಂದ್ರೆ ಈಗ ಎಷ್ಟು ವರ್ಷದಿಂದ ತಾವ್ ಈಗ ಆದಾಯ ತಗೋತಾ ಇರೋದು? ಫಸ್ಟ್ ಇಷ್ಟು ವರ್ಷದಿಂದ ಬರ್ತದೆ ತಮ್ಗೆ ಇಳುವರಿ ಸರ್? ಈಗ 15 ವರ್ಷದ ಗಿಡ ಅಲ್ಲಿಗೆ 8 ವರ್ಷದಿಂದ ಸ್ಟಾರ್ಟ್ ಆಯ್ತು ಸರ್. 8 ವರ್ಷದಿಂದ ಸ್ಟಾರ್ಟ್ ಆಯ್ತು. ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗಬೇಕು. ಜಾಸ್ತಿ ಆಗುತ್ತೆ ವರ್ಷದಿಂದ ವರ್ಷಕ್ಕೆ, ಸ್ವಲ್ಪ ಜಾಸ್ತಿ ಆಗುತ್ತೆ. ಮುಂದೆ ಇದನ್ನೇ ಮಾಡ್ಬೇಕು ಅಂತಾನೆ ಈಗ ರೇಟ್ ಬಿದ್ದೋದ್ಮೇಲೆ ಬೇರೆ ಕಡೆ ಬೆಳೆಗಳು ಬೆಳಿಬೇಕು ಅಂತಾನೆ. ಬೇರೆ ಏನಾರು ಮಾಡ್ತೀವಿ ಸರ್, ಇದನ್ನೇನು ಇದ್ ಮಾಡಕ್ ಹೋಗಲ್ಲ, ಅದ್ರೊಳಗೆ ಏನಾರು ಮಾಡ್ತೀವಿ ಸರ್. ಬಾಳೆ ಗಿಳೆ ಬೆಳ್ಕಂತೀವಿ. ಎಲೆ ಬಳ್ಳಿ ಅಂತ ಹೇಳಿದ್ರೆ ಅದ್ರ ಯಾವ ರೀತಿ ಕೃಷಿ ಮಾಡುದು? ಅದನ್ನು ಸರ್ ಇದೆ ಅಡಿಕೆ ಮರಕ್ಕೆ ಹಬ್ಬಿಸ್ತೀವಿ ಸರ್. ಅದನ್ನು ಈ ತರನೇ ಇದ್ ಮಾಡ್ಕೊಂಡು ಇಷ್ಟಿಷ್ಟು ಉದ್ದ ಕಟ್ಟಿ ಕಡ್ಡಿ ಕಡ್ದು ಇದ್ ಮಾಡ್ಕೊಂಡು ಸೋಸ್ಕೊಂಡು ಮರದ ಬಡ್ಡಿಗೆ ಸ್ವಲ್ಪ ಬಗದು ಗುಣಿ ಮಾಡಿ ಅದನ್ನ ನಡ್ತೀವಿ ಸರ್. ನಮ್ಮಲ್ಲೇ ನಾಟಿ ತಳಿದೆ ಸರ್, ನಮ್ಮಲ್ಲೇ ಇದೆ. ಅದರಲ್ಲದೆ ತಗೊಂತೀವಿ ಮೇಲ್ಗಡೆ ತಗೊಂಡಿದ್ದು ಕಡ್ಡಿ ಇಷ್ಟಿಷ್ಟು ಉದ್ದ ಮಾಡ್ಕೊಂಡು ಭೂಮಿಗೆ ನಟ್ಬಿಡ್ತೀವಿ. ಅದೊಂದ 2-3 ತಿಂಗಳು ಕಾಪಾಡ್ಬೇಕು ಸರ್. ಅದನ್ನ ಮೇಲ್ ಬರೋವರೆಗೂ ನೋಡ್ತಾ ಇರ್ಬೇಕು. ಯಾವ ರೀತಿ ಕಾಪಾಡ್ಬೇಕು ಅಂತಾರೆ? ಅದು ನೀರು ಎಲ್ಲ ಹಾಕ್ತಾ ಇರ್ಬೇಕು ಸರ್, ಪೈಪಲ್ಲಿ ನೀರು ಹಿಡಿಬೇಕು, ಲೇಬರ್ಸ್ ತಗೊಂಡು ಕಟ್ಗಳು ಮಾಡ್ಕೋಬೇಕು, ಕಟ್ಗಳು ಮಾಡ್ಕೊಂಡು ಸುತ್ತ ಕಟ್ತಾ ಇರ್ಬೇಕು. ಅದ್ ಮೇಲೆ ಬಂದ ಕಟ್ತಾ ಇರ್ಬೇಕು ಸರ್. ಅದನ್ನ ಲೇಬರ್ಸ್ ತಗೊಂಡು ಹಾಳೆಲೆ ಅಡಿಕೆ ಹಾಳೆಲೆ ಕಟ್ ಮಾಡ್ಕೋಬೇಕು ಸರ್. ಅದು ಕಟ್ ಮಾಡ್ಕೊಟ್ಟು ನೀಟಾಗಿ ಕಟ್ಕೊಂತ ಹೋಗ್ಬೇಕು, ಲೇಬರ್ಸ್ ಬಿಟ್ಟು ಕಟ್ಬೇಕು ಸರ್ ಅದನ್ನ. ಇಷ್ಟು ದಿವಸ ತನಕ ನಿರ್ವಹಣೆ ಅದು ಹೆಚ್ಚು ಕಮ್ಮಿ ಒಂದ 400-500 ಗಿಡ ಗುಣಿ ಇತ್ತು ಅಂದ್ರೆ ಸರ್, ಒಂದಿಬ್ರು ಡೈಲಿ ಕೆಲಸ ಮಾಡ್ತಾನೆ ಇರ್ಬೇಕು ಸರ್. ಅದಕ್ಕೆ ಒಂದ್ 500 ಗುಣಿ ಇತ್ತು ಅಂದ್ರೆ ಡೈಲಿ ಎಲೆ ಬಳ್ಳಿ ಕೆಲಸ ಮಾಡ್ತಾನೆ ಇರ್ಬೇಕು ಸರ್. ಅದನ್ನ ಅದು ದಿನನಿತ್ಯನೇ ಕೆಲಸನೇ. ಅದು ಒಂದೊಂದ್ 2-3 ದಿವಸಕ್ಕೆ 3-3 ದಿವಸಕ್ಕೆ ಒಂದೊಂದ್ ಬಡ್ಡೆ ಬರ್ತಾ ಇರ್ತೈತಿ ಸರ್. ಅದನ್ನೆಲ್ಲ ಸೇರಿಸಿ ಎಲ್ಲ ನೀಟಾಗಿ ಕಟ್ಕೊಂತ ಹೋಗ್ತಾ ಇರ್ಬೇಕು ಸರ್. ಮೇಲ್ ಹೋಗುತ್ತೆ ಅದು. ಎಷ್ಟು ದಿನ ಈ ಕೆಲಸ ಮಾಡ್ಬೇಕು? ಅದು ಮಾಡ್ದಂಗೆ ಸರ್, ಪ್ರತಿನಿತ್ಯ ಮಾಡ್ಕೊಂತಲೇ ಹೋಗ್ಬೋದು ಸರ್. ಅದನ್ನ ಕೆಲಸವ ಪ್ರತಿನಿತ್ಯ ಇರುತ್ತೆ ಎಲೆ ಬಳ್ಳಿ ಕೆಲಸ. ಇಳುವರಿ ಸ್ಟಾರ್ಟ್ ಆಗೋದು ಯಾವಾಗ? ಒಳ್ಳೆ ಫಸಲು ಇಳುವರಿ ಸ್ಟಾರ್ಟ್ ಆಗುತ್ತೆ ಸರ್. ಅದು ಹೆಚ್ಚು ಕಮ್ಮಿ ಒಂದ್ 6 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ. ಸಣ್ಣದ್ರಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸಣ್ಣದ್ರಿಂದ ಒಂದ್ 6 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಕೊಯ್ಲು ಯಾವಾಗ ಪ್ರಾರಂಭವಾಗೋದು? ಒಂದ್ 6 ತಿಂಗಳು ಬೇಕು ಸರ್. ಅದನ್ನ ಒಂದ್ 6 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ರೈಸ್ ಆಗುತ್ತೆ ಸರ್. ಅದು ಈಗ ಪಾಪುಗಳು ಸಣ್ಣ ಪಾಪು ಬೆಳೆಸ್ದಂಗೆ ಹೋಗುತ್ತಲ್ಲ ಆ ತರ, ಆ ರೀತಿ ಸರ್. ಅದು ಎಲೆ ಬೆಳೆದು ರೈಸ್ ಆದಂಗೆ ದೊಡ್ಡ ದೊಡ್ಡ ಬಳ್ಳಿ ಆದಂಗೆ ಇಳುವರಿ ಜಾಸ್ತಿ ಬರುತ್ತೆ ಸರ್. ಅದು ಅದಕ್ಕೂ ಕೆಲವು ರೋಗಗಳು ಅಂತ ಕೇಳ್ಪಟ್ಟು. ಅದು ರೋಗ ಇದೆ ಸರ್, ಅದಕ್ಕೂ ಮತ್ತಿ ರೋಗ ಮಸಿ ರೋಗ ಅಂತೆಲ್ಲ ಬರುತ್ತೆ ಸರ್. ಅದು ಒಳ್ಳೆ ಡಿಸೆಂಬರ್ ಈಗ ಮೂಡ್ಗಾಳಿ ಹೊಡಿತಲ್ ಸರ್ ಸೂಡ್ರು, ಆ ಟೈಮಲ್ಲಿ ಮತ್ತಿ ರೋಗ ಅಂತ ಬಂದ್ಬಿಡುತ್ತೆ ಸರ್. ಅದನ್ನ ಆ ಟೈಮಲ್ಲಿ ಸ್ಟಾರ್ಟ್ ಆಗ್ಬಿಡ್ತೈತಿ, ಔಷಧಿ ಪೌಷಧಿ ಹೊಡೆದು ಕಂಟ್ರೋಲ್ ಮಾಡ್ಕೊಂತೀವಿ ಸರ್. ಅದನ್ನ ಏನೇನು ಔಷಧಿ ಹೊಡಿತೀರ? ಅದೇ ಔಷಧಿ ಅಂಗಡಿಗೆ ತಗೊಂತೀವಿ ಸರ್, ಹಿಂಗೆ ಮತ್ತಿ ಬಿದ್ದಿದೆ ಸರ್ ಅಂತ ಎಂತೆಂಥದ್ದು ಹಾಕೊಡ್ತಾರೆ, ನಾವು ಫ್ರೈ ಮಾಡ್ತೀವಿ. ನೀವು ಎಲ್ಲಾ ರೈತರು ಕೃಷಿ ಅಧಿಕಾರಿಗಳ ಹತ್ರ ಹೋಗಿ ಕೇಳ್ಕೊಂಡಾಗ ಹೇಳ್ತಾರೆ, ಎಲ್ಲ ಅಂಗಡಿಗಳಿಗೆ ನೀವು ಹೋಗೋದ್ರಿಂದ ಬೆಳೆಗಳಿಗೆ ಹಾನಿ ಆಗಂತದ್ದು ಅವ್ರು ಏನ್ ಕೊಡ್ತಾರ ಅದು ಹೊಡಿತೀರ, ನೆಕ್ಸ್ಟ್ ತೊಂದರೆ ಆಗಲ್ವಾ? ಅದನ್ನ ಕೇಳ್ಪಟ್ಟಿಲ್ಲ ಸರ್. ಔಷಧಿ ಅಂಗಡಿಗೆ ಹೋಗ್ತಿವಿ, ಈ ತರ ಆಗಿದೆ ಅಂತ, ಬೆಳೆ ಈ ತರ ಆಗಿದೆಯಲ್ಲ ಅಂತ ಹೇಳ್ತೀವಿ, ಕೊಡ್ತಾರೆ. ಅದನ್ನ ಹಿಂಗ್ ಮಾಡ್ರಿ ಅಂತ ಹೇಳ್ತಾರ ಅವರು. ಆ ರೀತಿ ಔಷಧಿ ಹೊಡಿತೀವಿ ಸರ್, ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಅವಾಗ ಖರ್ಚು ಎಷ್ಟು ಬಿಡುತ್ತೆ ಅಂತೀರ? ಬರುತ್ತೆ ಸರ್, ಒಂದ್ ಎರಡು ಟೈಮಿಂದ ಒಂದ್ 5,000 ರೂಪಾಯಿ ಬರುತ್ತೆ ಸರ್. ಒಂದ್ 500 ಗಿಡ ಕೊಡಿಯದಾರ. ಆದಾಯ? ಆದಾಯ ರೈಟ್ ಇದ್ದಂಗ ಸರ್. ಅದು ರೈಟ್ ಕಡಿಮೆ ಇದ್ರೆ ಕಡಿಮೆ ಆಗುತ್ತೆ, ರೈಟ್ ಇದ್ರೆ ರೈಟ್ ಆಗುತ್ತೆ ಸರ್. ಈಗ ರೈಟ್ ಇದೆ, ಈಗ ಬಳ್ಳಿ ಕಡಿಮೆ ಇದೆ, ಶೀತಕ್ಕೆಲ್ಲ ಹೋಗ್ಬಿಡುತ್ತೆ ಬಳ್ಳಿ ಸ್ವಲ್ಪ ಇದೆ. ಈಗ ರೈಟ್ ಇದೆ, ಬಳ್ಳಿ ಇಲ್ಲ. ಆಗಂಗ ಸರ್, ಏನು ಪ್ರಯತ್ನ ಮಾಡಿದ್ರು ಮಳೆ ಜಾಸ್ತಿ ಆಯ್ತು, ಈಗ ಕಡಿಮೆ ಆಯ್ತು ಬಳ್ಳಿಗ. ಯಾವ ತರ ಮಾರ್ಕೆಟಿಂಗ್ ಮಾಡ್ತೀರಾ? ಅದು ಸರ್, ಹಿಂಗೆಲ್ಲ ಇಡೀ ಅಂತರಿಗೆ ಕೊಯ್ಸ್ಕೊಂತಾರೆ, ಲೇಬರ್ ಬಿಡಿಸಿ, ಲೇಬರ್ ಬಿಟ್ಟು ಕೊಯ್ಸ್ಕೊಂತಾರಲ್ಲ ಅಂತರಿಗೆ ಕೊಟ್ಬಿಡ್ತೀರ ಸರ್, ಇಷ್ಟು ಅಂತ ಕೊಡ್ತಾರೆ. ನೀವೆಷ್ಟು ಕೊಟ್ಟಿದ್ರಿ? ನಾವು ಸರ್ ಒಂದ್ 8,000 ಲೆಕ್ಕ, ಒಂದ್ 8,000 ರೂಪಾಯಿ ಕೊಟ್ಟಿ ಸರ್. ಈ ಸತಿ ಖರ್ಚಿಗಿಂತ ಬಂತ? ಖರ್ಚು ಜಾಸ್ತಿ ಸರ್, ಖರ್ಚು ಜಾಸ್ತಿ, ವಾದೇ ಕಡಿಮೆ, ಆ ತರ ಆಗು ಸರ್. ಈಗ ಎಲೆ ಬಳ್ಳಿ ಅಂತಂದ್ರೆ ಎಟಿಎಂ ಇದ್ದಂಗೆ ಅಂತ ಅಂತಾರೆ, ಅದು ಎಲ್ಲಿ ತಗೊಂಡು ಕೊಟ್ರು ಸಡನ್ ಆಗಿ ದುಡ್ಡು ಬರ್ತಕ್ಕಂಥದ್ದು ಇಲ್ಲ ಸರ್. ಹಂಗೇನಿಲ್ಲ, ಅವ್ರಿಗೆ ಬೆಳೆಯರಿಗೇನಿಲ್ಲ ಸರ್, ವ್ಯಾಪಾರದಾರಿಗೆ ಸಿಗುತ್ತದು. ಎಟಿಎಂ ಕಾರ್ಡ್ ತರವ ವ್ಯಾಪಾರದಾರಿಗೆ ಸಿಗುತ್ತೆ, ಬೆಳೆಯರಿಗೇನು ಸಿಗಲ್ಲ ಸರ್. ಅದು ಜೊತೆಗೆ ಬಾಳೆ ಕೂಡ ಮಾಡಿದೀನಿ. ಬಾಳೆನೂ ಇದೆ ಸರ್, ಬಾಳೆನೂ ಇದೆ. ಬಾಳೆ ಯಾವ ಬಾಳೆ ಹಾಕಿದ್ರಿ? ಪುಟ್ಬಾಳೆ ಹಾಕಿದ್ವಿ ಸರ್, ಪುಟ್ಬಾಳೆ ಸ್ವಲ್ಪ ಇದು ರಸಬಾಳೆ ಇದೆ. ಎಷ್ಟು ಎಕರೆ ಮಾಡಿದ್ರಿ ಅದು ಬಾಳೆ? ಅದೊಂದ ಒಂದ್ 500 ಬಡ್ಡೆ ಇದೆ ಸರ್. ಇಲ್ಲಿಂದ ತಂದ್ರಿ ಆ ಬೀಜಗಳನ್ನ? ಬೀಜಗಳು ಬೇರೆ ಕಡೆ ನಮ್ಮ ನೆಂಟರು ಬೆಳೆದಿದ್ರು, ಆ ತೋಟದಿಂದ ತಂದು ಹಾಕಿದ್ದು ಸರ್. ಯಾವ ರೀತಿ ನೆಟ್ರಿ? ಅದೊಂದು ಸಾಲ ಯಾವ ತರ ಮಾಡಿದ್ರಿ? ಇಟಾಸಿ ಒಳಗೆ ಗುಂಡಿ ತಗ್ಸಿ, ಸಣ್ಣ ಇಟಾಸಿ ಒಳಗೆ ಗುಂಡಿ ತಗ್ಸಿ, ಅದಕ್ಕೊಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿಸಿ ಗಿಡ ನೆಟ್ರೆ ಸರ್. ನಿರ್ವಹಣೆಯಲ್ಲಿ ಯಾವ ತರ ಮಾಡಿದ್ರಿ? ಯಾವ ತರ ಗೊಬ್ಬರ ಕೊಟ್ರಿ? ದನಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ವಿ ಸರ್. ಆಮೇಲೆ ಅದ್ ಬಂದ್ಮೇಲೆ ಗೌರ್ಮೆಂಟ್ ಗೊಬ್ಬರ ಕೊಟ್ಟಿದೀವಿ, ಗೌರ್ಮೆಂಟ್ ಗೊಬ್ಬರ ಕೊಟ್ಕೊಂಡ್ ಬರ್ತಾ ಇರ್ತೀವಿ, ಅದಕ್ಕೆ ಔಷಧಿ ಹೊಡಿಬೇಕು. ಅಂದ್ರೆ ಬಾಳೆ ಅಂದ್ಮೇಲೆ ಅಕ್ಕ ಪಕ್ಕದಲ್ಲೆಲ್ಲ ತುಂಬಾ ಸಣ್ಣ ಸಣ್ಣ ಗಿಡ ಬಿಟ್ಟಾಗ ಕಾಯಿಲೆಗಳು ಜಾಸ್ತಿ, ಅದನ್ನೆಲ್ಲ ಯಾವ ತರ ನಿರ್ವಹಿಸ್ತೀರ? ಅದನ್ನೆಲ್ಲ ಕಾಯಿಲೆ ಬರೋದೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತೀವಿ ಸರ್. ಪಕ್ಕ ಪಕ್ಕದಾಗೆಲ್ಲ ಬರೋದೆಲ್ಲ ಕಂಟ್ರೋಲ್ ಮಾಡ್ತೀವಿ, ಕೊಯ್ಕೆಂದ್ ಬಂದ್ಬಿಡ್ತೀವಿ ನೀಟಾಗಿ, ಒಂದೊಂದೇ ಎರಡೆರಡು ಬಡ್ಡೆ ಬಿಟ್ಕೊಂಡ್ಬರ್ತೀವಿ, ಸ್ವಲ್ಪ ಬಲ ಬರಲಿ ಅಂತೇಳಿ ಆ ರೀತಿ ಮಾಡ್ತೀವಿ ಸರ್. ಅದ್ರದ್ದು ಖರ್ಚು? ಅದು ಖರ್ಚು ಬರುತ್ತೆ ಸರ್, ಅದು ಸುಮಾರು ದುಡ್ಡು, ಅದು ಬರುತ್ತೆ, ಖರ್ಚಾಗುತ್ತೆ. ಖರ್ಚಿಲ್ಲದ ಯಾವ್ದು ಆಗಲ್ಲ ಸರ್, ಖರ್ಚೇ ಇವತ್ತೆ ಎಲ್ಲ ಮಾಡೋದು. ಅಂದ್ರೆ ಒಂದ್ ಕಡೆ ಖರ್ಚು ಮಾಡಿದ್ರೆ ಅದ್ರಲ್ಲಿ ಆದಾಯನೂ ಜಾಸ್ತಿ ಇರಬೇಕು, ಅದಕ್ಕಿಂತ ಖರ್ಚೆ ಜಾಸ್ತಿ ಆದಾಗ ಬೆಳೆಯಕ್ಕೆ ಇಷ್ಟಪಡಲ್ಲ. ಆ ಮಟ್ಟಕ್ಕೆ ಮಾತಾಡೋದ್ರೆ ಬಾಳೆದ್ರ ಬಗ್ಗೆ ಏನ್ ಹೇಳ್ತೀರಿ? ಬಾಳೆ ಸರ್, ಅದು ಒಂದ್ಸತಿ ನಟ್ರೆ ಸುಮಾರು ಒಂದ್ 3 ವರ್ಷ ಬರುತ್ತೆ ಸರ್. ಅದು ಖರ್ಚು ಒಂದ್ಸತಿ ಮಾಡಿದ್ರೆ ಆಮೇಲೆ ಸ್ವಲ್ಪ ಕ್ಲೀನಾಗಿ ಅದು ಇದು ಕ್ಲೀನಾಗಿ ಇಟ್ಕೊಂಡು ಎಲ್ಲ ಬಡ್ ಬಡ್ಡೆಗೆಲ್ಲ ಕ್ಲೀನ್ ಮಾಡ್ಕೊಂತಿದ್ದಿ, ಗೊಬ್ಬರ ಗಿಬ್ಬರ ಹಾಕಂತ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂತಿದ್ರು ಸರ್. 3 ವರ್ಷ ಬರುತ್ತೆ ಸರ್. ಬಾಳೆ ಒಳಗೆ ಲಾಭ ಇದೆ ಸರ್. ಎಷ್ಟು ಲಾಭ ಇದೆ ಸರ್? ಎಕರೆಗೆ ಒಂದ್ 50,000 ರೂಪಾಯಿ ಖರ್ಚಾದ್ರೆ ಸರ್, ಒಂದ್ 50,000 ರೂಪಾಯಿ 1,00,000 ರೂಪಾಯಿ ಲಾಭ ಇದೆ ಸರ್ ಬಾಳೆ ಒಳಗೆ. ಒಂದ್ ಎಕರೆ 50,000 ರೂಪಾಯಿ ಖರ್ಚಾದ್ರೆ ಅದು 12 ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್. 12 ಹಾಕಿ ನಟ್ಟಿ 12 ತಿಂಗಳು ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಅತ್ಲಾಗೆ ಲಾಭನೇ ಸರ್ ಬಾಳೆ ಒಳಗೆ. ರೈಟ್ ಇದ್ದಂಗೆ, ಬಾಳೆ ಇದ್ದಂಗೆ, ಬಾಳೆ ಆ ತರ ರೈಟ್ ಬೆಳೆ ಇಳುವರಿ ಬರುತ್ತೆ, ಆ ರೀತಿ ರೈಟ್ ಸಿಕ್ತಂಗೆ ಸರ್ ಬಾಳೆ. ಎಷ್ಟು ಬಂತು ಇಳುವರಿ ತಮ್ಗೆ? ಇಳುವರಿ ಸರ್ ಈಗ ಹೆಚ್ಚು ಕಮ್ಮಿ ನಾವು ಒಂದ್ 600 ಬಡ್ಡೆಲಿ ಒಂದ್ 1,000 ಟನ್ ತೆಗ್ದಿ ಸರ್ ಬಾಳೆ, 1,000 ಟನ್ ತೆಗ್ದಿದ್ವಿ. ಯಾರಿಗೆ ಕೊಟ್ರಿ ಮಾರ್ಕೆಟಿಂಗ್ ಎಲ್ಲ? ಚಿಕ್ಕಮಂಗ್ಳೂರ್ ಅವ್ರು ಬರ್ತಿದ್ರು ಸರ್, ಚಿಕ್ಕಮಂಗ್ಳೂರ್ ಅವ್ರು ಬರ್ತಾರೆ, ಅವರೇ ತಗೊಂಡು ಹೋಗ್ತಾರೆ. ಹೇಗ್ ಬಿತ್ತು ಕೆಜಿ? ಕೆಜಿ ಸರ್ ಕಡಿಮೆ ಇತ್ತು, ನಾವ್ ಅವಾಗ ಬೆಳಿಬೇಕಾದ್ರೆ ಸ್ವಲ್ಪ 18-20 ಹಿಂಗಾಯ್ತು, ಈಗ ಒಂದ್ ಸ್ವಲ್ಪ ಕಡಿಮೆ ಆಯ್ತು, ಈಗ ಇಳುವರಿ ಕಡಿಮೆ ಆಗಿದೆ, ಮಳೆ ಜಾಸ್ತಿ ಆಯ್ತು ಸರ್, ಕಡಿಮೆ ಆಗ್ಬಿಡ್ತು. ಈಗ ರೈಟ್ ಇದೆ ಸರ್, ಈಗ ಈ ಕಮ್ಮಿ ಆಗ್ಬಿಡುತ್ತೆ, ಬೆಳೆ ಬರ್ತಾ ಇಲ್ಲ, ಮಳೆ ಜಾಸ್ತಿ ಆಗ್ಬಿಡ್ತು. ನೀವು ಹಾಕಿದ್ದು ಬಂಡವಾಳಕ್ಕೆ ಮೋಸ ಇಲ್ಲ ಸರ್? ಬರುತ್ತೆ, ನಾ ಹಣ್ಣು ಬಂಡವಾಳ ಹಾಕಿದ್ಕೆ ಅಂತ ತೊಂದ್ರೆ ಇಲ್ಲ ಸರ್, ಬರುತ್ತೆ. ಅಂದ್ರೆ ಈಗ ಹೆಚ್ಚಾನ ಹೆಚ್ಚು ಈಗ ಅಡಿಕೆ ಬಿಟ್ರೆ ನೆಕ್ಸ್ಟ್ ಬಾಳೆನೆ ಬೆಳಿಬೇಕು ಅಂತ ಎಲ್ಲ ರೈತರು ಆ ಪ್ರಕಾರವಾಗಿ ಹೇಳೋದ್ರೆ ನೀವ್ ಏನ್ ಅಂತೀರಾ? ಇಲ್ಲ ಸರ್, ಅವ್ರವ್ರು ವಿಚಾರ, ಅವ್ರ ಇಳುವರಿ ತೆಗಿಯೋದು, ಅವ್ರವ್ರ ಖರ್ಚು ವೆಚ್ಚಗಳು ಮಾಡಂತದ್ಗೇನ್ ಇಲ್ಲ ಸರ್, ಮಾಡ್ಕೊಳ್ಬಹುದು, ಪ್ರತಿಯೊಬ್ಬರು ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಈ ಭಾಗದಲ್ಲಿ ಹೆಚ್ಚಾನ ಹೆಚ್ಚು ಯಾವ್ದು ಬೆಳೆಗಳನ್ನ ಹೆಚ್ಚು ಇದ್ ಮಾಡ್ತಕ್ಕಂಥದ್ದು? ಸ್ವಲ್ಪ ಅಡಿಕೆನೆ ಎಲೆನೆ ಸರ್ ಜಾಸ್ತಿ ಇರೋದು, ಅಡಿಕೆನೆ ಇಳ್ಳೆದೆಲೆ, ಬಾಳೆನೂ ಇದೆ, ಕಡಿಮೆ ಇದೆ ಬಾಳೆ, ಎಲೆ ಅಡಿಕೆ ಜಾಸ್ತಿ ಇದೆ ಸರ್ ನಮ್ಮಲ್ಲಿ. ಇಲ್ಲಿ ಅಡಿಕೆ ಎಷ್ಟು ಬಂತು ಈ ಸರಿ ನಮ್ಗೆ? ಸರ್ ಈ ಸತಿ ಅದೇ ಕಡಿಮೆ ಆಯ್ತು ಸರ್ ಇಳುವರಿ, ಸ್ವಲ್ಪ ಇಳುವರಿ ಕಮ್ಮಿ ಆಯ್ತು ಅಂತಂದ್ರೆ ಬರ್ತಕ್ಕಂಥ ಆದಾಯದಲ್ಲಿ ಎಷ್ಟು ವ್ಯತ್ಯಾಸ ಎಷ್ಟು ಬಂತು? ಅಲ್ಲಿಗೆ ಒಂದ್ 2,00,000 ರೂಪಾಯಿ ಖರ್ಚು ಮಾಡಿದ್ವಿ ಸರ್, ಒಂದ್ 2,00,000 ರೂಪಾಯಿ ಖರ್ಚು ಮಾಡಿದ್ವಿ, ಅಲ್ಲಿಗೆ ಒಂದ್ 4,00,000 ಖರ್ಚು ಕಳೆದ್ವಿ. ಒಟ್ಟಲ್ಲಿ ಕೃಷಿ ಮಾಡಿ ಸಂತೋಷವಾಗಿದ್ದೀರಾ? ಹ್ಞೂ ಸರ್, ಹಿಂಗೆ ಸಂತೋಷ. ಬೇಜಾರು ಇದ್ದಿರುತ್ತೆ ಮಳೆ ಬರೋದ್ರಿಂದ, ಮತ್ತೆ ಹಾಕಿರೋ ಬಂಡವಾಳಕ್ಕೂ ಜಾಸ್ತಿ ಹಾಕಿರ್ತೀರಿ, ಅದು ಇದ್ರೂ ಈ ಕೃಷಿ ಬೇಡಪ್ಪ ಅಂತ ಅನ್ಸಿದ್ಯೋ ಅಥವಾ ಮಾಡ್ಕೊಂಡು ಹೋಗಿ ಮುಂದೊಂದ್ ದಿನ ಒಳ್ಳೇದು ಬರ್ಬೋದು ಅಂತ? ಇಲ್ಲ ಸರ್, ಮಾಡಂತ ವಿಚಾರ ಮಾಡ್ಕೊಂಡೇ ಹೋಗ್ಬೇಕು ಸರ್. ಅದನ್ನ ಬೇಜಾರ ಮಾಡ್ಕೊಂಡ್ ಬಿಟ್ರೆ ಹೆಂಗ್ರಿ ಸರ್ ಮಾಡ್ಕೊಂಡು ಹೋಗ್ ಬೇರೆ ಕೆಲಸ ಏನ್ ಸರ್ ಮಾಡೋದು? ಅದನ್ನೇ ವೃತ್ತಿ ನಮ್ದು ಮಾಡ್ಕೊಂಡು ಹೋಗ್ತೀವಿ ಸರ್ ರೈತರು. ಇವತ್ತೆಲ್ಲ ನಾಳೆ ಕೊಟ್ಟೆ ಕೊಡ್ತೀವಿ ಭೂಮಿ ತಾಯಿ, ಇವತ್ತು ಲಾಸ್ ಆಯ್ತು ಮುಂದಿನ ದಿವಸ ಕೊಟ್ಟೆ ಆಗೇ ಆಗುತ್ತೆ ಅಂತೇಳಿ ನಂಬ್ಕೊಂಡು ಹೋಗ್ತೀವಿ ಸರ್ ಮಾಡ್ಕೊಂಡು. ಬೆಳೆಗಳಲ್ಲಿ ಏನಾದ್ರು ಬದಲಾವಣೆ ಮಾಡ್ಬೇಕು ಅಂತ ಮುಂದಿನ ದಿನಗಳಲ್ಲಿ? ಮುಂದೇನಿಲ್ಲ ಸರ್, ಇದನ್ನೇ ಮಾಡ್ಕೊಂಡು ಹೋಗೋದು ಅಂತೇಳಿ ಮುಂದೆ ನೋಡಣ್ರಿ ಹೆಂಗಾಗುತ್ತೆ ಅಂತೇಳಿ ಗೊತ್ತಾಗುತ್ತಲ್ಲ ಸರ್ ಅಡಿಕೆ ಹೆಂಗಾಗುತ್ತೆ ಏನು. ಅದು ವ್ಯಾಪಾರ ಕಡಿಮೆ ಆಯ್ತು ಅಂದ್ರೆ ಬೇರೆ ಏನಾರು ಯಾವಾರ ಇದು ಬೆಳೆ ಮಾಡ್ಕೊಂಡು ಹೋಗ್ತೀವಿ ಸರ್. ಇದನ್ನ ಬಿಟ್ಟು ಬೇರೆ ಮಾಡ್ಬೇಕು? ಬೇರೆ ಏನಾರು ಮಾಡೋದು ಸರ್, ಮತ್ತೇನಾರು ಭತ್ತ ಗಿತ್ತ ಮಾಡ್ಬೋದು, ತರಕಾರಿ ಮಾಡ್ಬೋದು ಸರ್, ಏನಾರು ಮಾಡ್ಬೋದು. ರೈತರಿಗೆ ನಾನಾ ತರ ಇರುತ್ತೆ, ಏನಾರು ಮಾಡ್ಬೋದು. ಒಳ್ಳೇದು ನಾಗರಾಜ್ ಅವರೇ, ತಮ್ಮ ಈ ಒಂದು ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ನಮಸ್ಕಾರ ಸರ್. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಎಲೆ ಅಡಿಕೆ ಹಾಗೂ ಬಾಳೆ ಕೃಷಿಯ ಅನುಭವ, ಈ ಕುರಿತು ತರೀಕೆರೆಯ ಟಿಕೆ ನಾಗರಾಜ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ ಭದ್ರಾವತಿ ತಾಲೂಕು ಮಾಳೇನಹಳ್ಳಿಯ ಕಮಲಮ್ಮ ಮತ್ತು ತಂಡದವರಿಂದ ಸಂಪ್ರದಾಯ ಪದ. ಡಿಜೆ ಪ್ರೊ ಬೈ ಆಕ್ಸೆಲ್ ಟೆಕ್ನಾಲಜಿ ಅನ್ರೆಜಿಸ್ಟರ್ಡ್ ವರ್ಷನ್. ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೋ ಬಾರೇ ರಾಯರ ಪಾದಕ್ಕೆ ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ತುಲಾಗ ಸೊತ್ತಲ್ಲ ಸೋಪನ ಹೋಗಿ ಗದ್ದಲು ಕೊಡಪ್ಪ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ಸುತ್ತಲ್ಲ ಸೋಪನ ಹೋಗಿ ಗದ್ದಲು ಕೊಡಪ್ಪ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ರಾಯರ ಪಾದಕ್ಕೆ ನಮಸ್ಕಾರೇ. ಗೊಡಪನ ಗೊಡೆ ತಂದು ಗಂಡನ ಶ್ರೀಪಾದಯ ತಾಳುಗಳೇ ಪಾದ ಪೂಜೋ ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ಗಿಂಡ್ಯಾಗೆ ಪನ್ನೀರ ತಗೊಂಡು ಪನ್ನೆ ಕೊಡಿಂದ ಪಾದ ಪೂಜೋ ಬಾರೇ ನಮಸ್ಕಾರೇ. ಪನ್ನೀರು ತಗೊಂಡು ಕನ್ನೆ ಕೊಡಿಂದ ಬರುತ್ತಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ರಾಯರ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ರಾಯರ ಪಾದಕ್ಕೆ ನಮಸ್ಕಾರೇ. ಗಂಧದಿಂದ ತುಂಬೆ ಹೂವಿನ ಪಾದ ಪೂಜು ಬಾರೇ ರಾಯರ ಪಾದಕ್ಕೆ ನಮಸ್ಕಾರೇ. ರಾಯರ ಪಾದ ಪೂಜು ಬಾರೇ ರಾಯರ ನಮಸ್ಕಾರೇ. ಎಲೆ ನಾರಿ ಸತ್ತೈದ ತಾನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಹಿಂಡ ಕ್ರಮದಿಂದ ಎಲೆ ನಾರಿ ಮುತ್ತೈದ ತನ ಪಾಡ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಬಾರೆ ರಾಯರ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಹಾಗೆ ಸುತ್ತಲ್ಲ ಸೋಪನ ಒತ್ತಿದ ದೊಲಸೆ ಪಾಡ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಹಾಗೆ ಸುತ್ತಲ್ಲ ಸೋಪನ ಒತ್ತಿದ ದೊಲಸೆ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಹೇಗೆ ಪನ್ನೀರು ಹಿಡಕಂಡು ಕನ್ನೆ ಕೋಡಿಂದ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಪೂಜೋ ಬಾರೆ ರಾಯರ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ದಿಂದ ತೇಗ ಗಂಧದಿಂದ ನಿಂಬೆ ಹಣ್ಣಿನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ದಿಂದ ತೇಗ ಗಂಧದಿಂದ ನಿಂಬೆ ಹಣ್ಣಿನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ನಿಂದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಪೂಜೋ ಬಾರೆ ರಾಯರ ಪಾದಕ್ಕೆ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಹಾಗೆ ನಿಮ್ಮ ಪರಾಳಿದರಲ್ಲಿ ರೊಕ್ಕಕ್ಕೆ ಸಂಪನ್ನರ ಮಗಳ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಮ್ಯಾಗೆ ನಿಮ್ಮ ಪರಾಳಿದರಲ್ಲಿ ರಕ್ತಕ್ಕೆ ಸಂಪನ್ನರ ಮಗಳ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಬಾರೆ ರಾಯರ ಪಾದಕ್ಕೆ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ನಾನು ಕಾಲಕ್ಕೆ ಹಿಡಿಯಲಿ ಶಿವನಲ್ಲಿ ಮುತ್ತೈದ ತಾನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ನಾನು ಕಾಲಕ್ಕೆ ಹಿಡಿಯಲಿ ಶಿವನಲ್ಲಿ ಮುತ್ತೈದ ತಾನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಮ್ಯಾಗೆ ನಿಮ್ಮಣ್ಣರಾಳಿದರಲ್ಲಿ ಒಂದಿಗೆ ಸಂಪನ್ನರ ಮಗಳ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಮ್ಯಾಗೆ ನಿಮ್ಮಣ್ಣರಾಳಿದರಲ್ಲಿ ಒಂದಿಗೆ ಸಂಪನ್ನರ ಮಗಳ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಮನರ ಮಗಳಲ್ಲೇ ನೀನೀಗ ಹೊನಿಗಾಗಿ ಕಾಲ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ನಾನು ಕಾಲಕ್ಕೆ ಹಿಡಿಯಲಿ ಶಿವನಲ್ಲಿ ಮುಕ್ಕೈಗ ತಾನ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ಪೂಜೋ ಬಾರೆ ರಾಯರ ಪಾದಕ್ಕೆ ಪಾದ ಪೂಜೋ ಬಾರೆ ರಾಯರ ಪಾದಕ್ಕೆ ನಮಸೋ ಬಾರೆ ದೊರೆಗಳ ರಾಜ ಸಭೆಯೋ ನಾಡಿದಳು ದೊರೆಗಳ ಸಭೆ ಒಳಗೆ ನಾಡಿದರೋ ದೊರೆಗಳ ರಾಜ ನಾಡಿದರೋ ದೊರೆಗಳ ರಾಜ ಸಭೆ ಒಳಗೆ ದೊರೆಗಳ ರಾಜ ಸಭೆ ಒಳಗೆ ನಾಡಿದರೋ ದೊರೆಗಳ ರಾಜ ನಾಡಿದರೋ ದೊರೆಗಳ